ವಿವಿಧೆಡೆ ಸಾರ್ವಜನಿಕರಿಗೆ ರಕ್ಷಣೆ ಹಿನ್ನೆಲೆ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಬೇಗ ಮಾಡ್ಕಣು ಪ್ಲೀಸ್ ಬೇಗ. ಬೇರೆ ಯಾವ್ದಾದ್ರೂ ಮ್ಯಾಚ್ ಇದೆಯಾ? ಹಾಗೆ ಇದೆ ಕಣು, ಅಜ್ಜನ ಜೊತೆ ಬ್ಯಾಂಕ್ ಹೋಗೋಕಿದೆ. ಹಾ ಕಣು, ವಯಸ್ಸಾದ್ರೆ ರನ್ನರ್ ಬೇಕೇ ಬೇಕು. ಆದ್ರೆ ಬ್ಯಾಂಕಿಂಗ್ ನಲ್ಲಿ ಬೇಡ. ಅದೇ ತರ RBI ಹೇಳ್ತಾ ಇದೆ, ಸೀನಿಯರ್ ಸಿಟಿಸನ್ಸ್ ಎಲ್ಲಕ್ಕಿಂತ ಮೊದಲು ನಿಮ್ಮ ವಯಸ್ಸು 70ಕ್ಕಿಂತ ಹೆಚ್ಚಿದ್ರೆ, ವಿಕಲಾಂಗರಾಗಿದ್ರೆ, ನಿಮ್ಗೆ ಬ್ಯಾಂಕ್ಗೆ ಹೋಗಲು ಆಗದಿದ್ರೆ ಬ್ಯಾಂಕೇ ನಿಮ್ಮ ಹತ್ತಿರ ಬರುತ್ತೆ, ಅದು ಅಗತ್ಯ ಸೇವೆಗಳ ಜೊತೆ ಮತ್ತು ಮಿತ ಬೆಲೆಯಲ್ಲಿ. ಸೀನಿಯರ್ ಎಲ್ಲಕ್ಕಿಂತ ಮೊದಲು RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ, ಇದು ಆಕಾಶವಾಣಿಯ ಹಾಸನ FM ಕೇಂದ್ರ. ರೈತರ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಹಾಗೂ ಅಡಿಕೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಾಡ್ಯ ಗ್ರಾಮದ ಕೃಷಿಕ HD ಸುಧಾಕರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಎಸಳೂರು ಹೋಬಳಿಯ ಹಾಡ್ಯ ಗ್ರಾಮದ HD ಸುಧಾಕರ್ ಅವರು ನಮ್ಮೊಂದಿಗೆ ಇದ್ದಾರೆ. ಕಾಫಿ ಹಾಗೂ ಅಡಿಕೆಯಲ್ಲಿನ ಅನುಭವಗಳನ್ನು ಅವರು ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಸುಧಾಕರ್. ನಮಸ್ಕಾರ ಸುಧಾಕರ್. ಎಷ್ಟು ವಯಸ್ಸು ತಮಗೆ? ನನಗೆ 28. 28 ವರ್ಷ. ಏನು ಓದಿದ್ರಿ ತಾವು? ನಾವು ITI ಮಾಡಿದ್ದು ಹಾಸನಲ್ಲಿ. ಬೆಂಗಳೂರಲ್ಲಿ ಮೊದಲು ಕೆಲಸ ಮಾಡ್ಕೊಂಡಿದ್ವಿ, ಇವಾಗ ಮನೆಯಲ್ಲೇ ಬಂದು ಕೃಷಿ ಮಾಡ್ಕೊಂಡಿದ್ದೀವಿ. ಬೆಂಗಳೂರಿನಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಬೆಂಗಳೂರಲ್ಲಿ 3 ವರ್ಷ ಕೆಲಸ ಮಾಡಿದ್ವಿ. ಅಲ್ಲೂ ಬಾಷ್ ಕಂಪ್ನಿಲಿ ಕೆಲಸ ಮಾಡಿಕೊಂಡು ಮತ್ತೆ ಅಲ್ಲಿ ಟೆಂಪ್ರವರಿ, ಅವಾಗವಾಗ ತೆಗಿತಾ ಇದ್ರು, ಚೇಂಜ್ ಆಗ್ಬೇಕಾಗಿತ್ತು ಬೇರೆ ಬೇರೆ ಕಂಪ್ನಿಗೆ. ಬೇಡ, ನಮ್ದೇ ತೋಟ ಇದೆ, ನಾವು ಅಗ್ರಿಕಲ್ಚರ್ ಮಾಡೋಣ ಅಂತ ಊರಿಗೆ ಬಂದಿದ್ದೀವಿ ಇವಾಗ. ಮತ್ತೆ ಅದ್ರ ಜೊತೆಗೆ ನಾವು ಎಲೆಕ್ಟ್ರಿಷಿಯನ್ ಕೆಲಸನೂ ಮಾಡ್ತೀವಿ, ಹಾಗಾಗಿ ತೋಟ ಮತ್ತೆ ಎರಡೂ ಮಾಡ್ತೀವಿ. ಎಷ್ಟು ಜಮೀನಿದೆ ನಿಮಗೆ? ನಮಗೆ 1 3 ಎಕರೆ ಜಮೀನಿದೆ, ಅದರಲ್ಲಿ ಕಾಫಿ ಇದೆ ಮತ್ತು ಅಡಿಕೆ ಇದೆ. ಕಾಫಿ ತೋಟ ತುಂಬ ಓಲ್ಡ್ ರೋಗಷ್ಟ, ತುಂಬ ವರ್ಷದಿಂದ ಕಾಫಿ ಮಾಡ್ತಿದ್ದೀವಿ. ಇವಾಗ ಅದ್ರ ಮಧ್ಯೆ ಎಲ್ಲ ಅಡಿಕೆ ಹಾಕಿದ್ದೀವಿ, ಅಡಿಕೆಗೆ 1-5 ವರ್ಷ ಆಗಿದೆ ಇವಾಗ. ಇವಾಗೆಲ್ಲ ಹೊಂಬಾಳೆ ಬರ್ತಾ ಇದೆ, ನೆಕ್ಸ್ಟ್ಗೆ ಫಸಲಿಗೆ ಬರುತ್ತೆ. ಏನು ಓಲ್ಡ್ ರೋಗಷ್ಟದ ವಿಶೇಷ? ಅದು ಜಾಸ್ತಿ ರೋಗಗಳು ಬರಲ್ಲ ಮತ್ತು ಫಸಲನ್ನು ಚೆನ್ನಾಗಿ ಬರುತ್ತೆ, ಮೇಂಟೆನೆನ್ಸ್ ಕಡಿಮೆ. ಗಿಡ ಸ್ವಲ್ಪ ದೊಡ್ಡವಾಗಿ ಜಾಗ ಜಾಸ್ತಿ ಬೇಕು, 1-12 ಅಡಿಗೆ ಗಿಡ ಇದ್ರೆ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ಓಲ್ಡ್ ರೋಗಷ್ಟ ಕಿತ್ತು ಬೇರೆ ಬೇರೆ ಗಿಡಗಳು ಹಾಕ್ತಾ ಇದ್ದಾರೆ, ಅವೆಲ್ಲ 1-8 ಅಡಿಗೆ ಹಂಗೆಲ್ಲ ಹಾಕ್ತಾರೆ, ಚೆನ್ನಾಗಿ ಫಸಲಿಗೆ ಬರುತ್ತೆ. ಅದು ಇದು ಮೇಂಟೆನೆನ್ಸ್ ಕಡಿಮೆ, ಚೀಪಲ್ಲಿ ಇರುತ್ತೆ. ಅಡಿಕೆ ಎಷ್ಟು ಗಿಡ ಇದೆ? ಅಡಿಕೆ 300 ಅಡಿಕೆ ಗಿಡ ಇದೆ, ಇನ್ನೂ ಸ್ವಲ್ಪ ಹಾಕೋದಿದೆ. ಅಂದರೆ ಈಗ ಅಡಿಕೆ ಗಿಡಗಳನ್ನು ಸ್ವಲ್ಪ ಕಾಫಿ ಗಿಡದ ಮಧ್ಯೆ ಹಾಕಿರೋದಲ್ವಾ, 16 ಅಡಿ 16 ಅಡಿ ದೂರಕ್ಕೆ ಹಾಕಿದ್ದೀವಿ. ಯಾಕೆಂದರೆ ಅಡಿಕೆ ಹತ್ರ ಹಾಕ್ಬೋದು, ಹತ್ರ ಹಾಕಿದರೆ ಕಾಫಿ ಗಿಡಕ್ಕೆ ತೊಂದರೆ ಆಗುತ್ತೆ. ಓಲ್ಡ್ ರೋಗಷ್ಟಕ್ಕೆ ಚೆನ್ನಾಗಿ ಬಿಸಿಲು ಬೇಕು, ಬಿಸಿಲಿಲ್ಲ ಅಂದರೆ ಚೆನ್ನಾಗಿ ಫಸಲಿಗೆ ಬರಲ್ಲ. ಎಷ್ಟು ವರ್ಷ ಆಯಿತು ಕಾಫಿ ಹಾಕಿ? ಕಾಫಿ ಹಾಕಿ 1-60 ವರ್ಷ ಆಗಿರ್ಬೋದು, ನಮ್ಮಪ್ಪ ನಮ್ಮ ತಾತನೇ ಮಾಡಿರೋದು, ಇವಾಗ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಏನೇನು ಕೆಲಸಗಳನ್ನು ಮಾಡ್ತೀರಾ ಮತ್ತು ಹೇಗೆ ಇದೆ ಫಸಲು? ಫಸಲು ಚೆನ್ನಾಗಿದೆ, 1 ಎಕರೆಗೆ 35-40 ಚೀಲ ಕೊಯ್ತಾ ಇದ್ದೀವಿ. 2 ಟೈಮ್ ನೀರು ಹೊಡಿತೀವಿ, 3 ಟೈಮ್ ಗೊಬ್ಬರ ಹಾಕ್ತೀವಿ. ಆನಂತರದಲ್ಲಿ ಕಸಿ ಮಾಡಬೇಕು, ಕಸಿ ಮಾಡಬೇಕಾಗುತ್ತೆ, ಚಿಗುರು ಮಾಡಬೇಕಾಗುತ್ತೆ. ಮಳೆ ಜಾಸ್ತಿನೂ ಬಂದರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಇವಾಗ ಜೂನ್ ಆಗಸ್ಟಲ್ಲ ಮಳೆ ಜಾಸ್ತಿ ಆದರೆ ಫಸಲೆಲ್ಲ ಉದುರೋಗುತ್ತೆ, ಕೊಳೆಯೋಕೆ ಶುರುವಾಗುತ್ತೆ. ಹಾಗಾಗಿ ಸ್ವಲ್ಪ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಹೌದು, ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು. ಮತ್ತೆ ಮಳೆ ಹೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ತೋಟನ. ಕಳೆನಾಶಕ ಹೊಡೆಯಲ್ಲ, ಕೆಲವರು ಕಳೆನಾಶಕ ಎಲ್ಲ ಹೊಡಿತಾರೆ. ಇವಾಗೆಲ್ಲ ಬ್ರಷ್ ಕಟರ್ ಬಂದಿದೆ, ಅದರಿಂದ ಮಾಡಿದರೆ ತೋಟ ಇಂಪ್ರೂವ್ಮೆಂಟ್ ಆಗುತ್ತೆ. ಕಳೆನಾಶಕ ನಿಲ್ಲಿಸೋದು ಒಳ್ಳೆಯದು, ಕಳೆನಾಶಕ ಜಾಸ್ತಿ ಬಳಸೋದ್ರಿಂದ ಕಾಫಿ ಜಾಸ್ತಿ ಡ್ರಾಪ್ ಆಗುತ್ತೆ ಮತ್ತು ಫಸಲು ನಮಗೆ ಕಡಿಮೆ ಆಗುತ್ತೆ, ಭೂಮಿ ಫಲವತ್ತತೆಯನ್ನು ಕಳ್ಕೊಬಿಡ್ತೀವಿ. ಕಳೆನಾಶಕ ಹಾಗಾಗಿ ನೀವು ಬಳಕೆಯನ್ನ ಮಾಡ್ತಾ ಇಲ್ಲ? ಇಲ್ಲ, ನಾವು ಕಳೆನಾಶಕ ಬಳಕೆ ಮಾಡ್ತಾ ಇಲ್ಲ. ಬೇರೆ ಯಾರು ಮಾಡ್ದಲ್ಲ ಇದ್ರಿಂದ ಒಳ್ಳೇದು. ನಮ್ ತೋಟದಲ್ಲಿ ನಾವು ಮಾಡಲಿಲ್ಲ ಅಂದ್ರೂ ಪಕ್ಕ ತೋಟದಲ್ಲಿ ಮಾಡಿದಾಗ ನಮ್ ತೋಟಕ್ಕೂ ಪ್ರಾಬ್ಲಮ್ ಆಗುತ್ತೆ, ಬೇರೆ ಗಿಡಗಳಿಗೂ ಪ್ರಾಬ್ಲಮ್ ಆಗುತ್ತೆ, ಮೆಣಸಿದ್ರೆ ಮೆಣಸಿಗೂ ಪ್ರಾಬ್ಲಮ್ ಆಗುತ್ತೆ. ಅದು ಮಾಡ್ದಲ್ಲ ಇರೋದು ತುಂಬಾ ಒಳ್ಳೇದು. ಬೇರೆ ಕಂಟ್ರಿಗಳಲ್ಲೆಲ್ಲ ಇವಾಗ ಮಾಡ್ತಾ ಇಲ್ಲ, ನಮ್ ಕಂಟ್ರಿಲೂ ಅದೇ ತರ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನನಗನ್ಸುತ್ತೆ. ನೀವು ಏನೇನು ಕೆಲಸ ಮಾಡ್ತೀರಾ ಸುಧಾಕರ್? ನಾವು ತೋಟದಲ್ಲಿ ಪ್ರತಿಯೊಂದನ್ನು ಮಾಡ್ತೀವಿ. ಕಸಿ ಟೈಮಲ್ಲಿ ಕಸಿನೂ ಮಾಡ್ತೀವಿ, ಚಿಗುರು ತೆಗಿತೀವಿ, ಬ್ರಷ್ ಕಟರ್ ಇದೆ, ಬ್ರಷ್ ಕಟರಿಂದ ತೋಟ ಎಲ್ಲ ಕಚಡ ಹೊಡಿತೀವಿ, ಗೊಬ್ಬರ ಹಾಕಬೇಕಾದ್ರೆ ಗೊಬ್ಬರನೇ ಮಾಡ್ತೀವಿ. ಯಾಕೆಂದ್ರೆ ನಾವು ತುಂಬಾ ಕಡಿಮೆ ಜಾಗ ಹೊಂದಿದ್ದೀವಲ್ವಾ, ನಾವು ನಮ್ಮ ಮನೆಯವರೆಲ್ಲ ಸೇರಿ ಎಲ್ಲ ಕೆಲಸಗಳನ್ನು ನಾವೇ ಮಾಡ್ತೀವಿ, ಲೇಬರ್ ಸ್ವಲ್ಪ ಕಡಿಮೆ ಮಾಡ್ತೀವಿ. ಹಣ್ಣು ಕೊಯ್ಯುವಾಗ ಮಾತ್ರ ಆಗಲ್ಲ, ಹೊರಗಡೆಯಿಂದ ಜನ ಕರೆಸಿ ಹಣ್ಣೆಲ್ಲ ಕೊಯ್ಸ್ಕೊಳ್ತೀವಿ. ಮತ್ತೆ ಪಲ್ಪರ್ ಏನು ಮಾಡ್ಸಕ್ ಹೋಗಲ್ಲ, ಪಲ್ಪರ್ ಮಾಡಿಸ್ತೀವಿ ಅಂದ್ರೆ ಜಾಗ ಕಡಿಮೆ ಸಾಕು, ಪಲ್ಪರ್ ಮಾಡ್ಸಕ್ ಸ್ವಲ್ಪ ದೂರ ಹೋಗ್ಬೇಕು ನಮ್ಮೂರಿಂದ, ಅದಕ್ಕೂ ದುಡ್ಡು ಹಾಕ್ಬೇಕು. ಅದ್ರ ಬದಲು ಚರಿನೇ ನಾವು ಮಾಡಿದ್ರೆ ಅದರಲ್ಲೂ ಆಗುತ್ತೆ, ಲಾಭ ಸಿಗುತ್ತೆ. ಇವಾಗ ಚರಿನೇ ಜಾಸ್ತಿ ಕೇಳ್ತಾರೆ, ಬೇಳೆಕ್ಕಿಂತ ಚರಿ ಜಾಸ್ತಿ ಕೇಳ್ತಾರೆ, ನಾವು ಅದಂಗಾಗಿ ಬೇಳೆ ಮಾಡ್ಸಕ್ಕೆ ಹೋಗಲ್ಲ, ಚರಿನೇ ಮಾಡ್ಬಿಡ್ತೀರ? ಪೂರ್ತಿ ಚರಿನೇ ಮಾಡ್ತೀವಿ. ಕೆಲ್ಸಕ್ಕೆ ಯಾವ ಸಂದರ್ಭದಲ್ಲಿ ಜನಗಳನ್ನ ಕರ್ಕೊಳ್ತೀರ? ನಾವು ಫಸಲಿಗೆ ಬಂದಾಗ ಮಾತ್ರ ಜನಗಳನ್ನ ಜಾಸ್ತಿ ಕರ್ಕೊಳ್ತೀವಿ, ಇನ್ನು ಬೇರೆ ಎಲ್ಲ ಕೆಲಸ ನಾವೇ ಮಾಡ್ತೀವಿ. ಈ ಫೆಬ್ರವರಿ ಟೈಮಲ್ಲಿ ಜನವರಿ ಟೈಮಲ್ಲಿ ಬೇಕಾಗುತ್ತೆ, ಆವಾಗ ಕರ್ಕೊಳ್ತೀವಿ. ಇನ್ನು ಪ್ರತಿಯೊಂದು ನೀರು ಹೊಡಿಬೇಕಾದ್ರೆ ನಾವೇ ಮಾಡ್ತೀವಿ. ಮನೆಯವರು ಮನೆಯವರೇ ಮೂರು ಜನ ಇದ್ದೀವಿ, ನಾನು, ನಮ್ಮ ತಂದೆ, ನಮ್ಮ ತಾಯಿ, ನಾವೇ ಮೂರು ಜನ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದ್ರೆ ಇರೋದು ಕಡಿಮೆ ಲ್ಯಾಂಡ್ ಅಲ್ವಾ, ಮೂರು ಎಕರೆ ತೋಟಕ್ಕೆ ನಾವೇ ಮಾಡ್ಬೋದು. ಎರಡು ಜನ ಇದ್ರೆ ಸಾಕು, ಒಂದು ಎರಡು ಮೂರು ಎಕರೆ ಮಾಡ್ಬೋದು. ತುಂಬ ಜಾಸ್ತಿ ಆದರೆ ಜನ ಬೇಕಾಗುತ್ತೆ. ಫಸಲಿಗೆ ಬಂದಾಗ ಮಾತ್ರ ಹೊರಗಡೆಯಿಂದ ಜನ ಕರೆಸ್ಕೊಳ್ತೀವಿ, ಊರಾರ ಕರೆಸಿರ್ತಾರೆ, ಅವರಿಂದ ಕರೆಸ್ಕೊಂಡು ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಅಡಿಕೆನೂ ಫಸಲಿಗೆ ಬಂದಿದ್ಯಾ? ಅಡಿಕೆ ಇಲ್ಲ, ಈಗ ಒಂದು 5 ವರ್ಷ ಆಗಿದೆ ಹಾಕಿ. ಮಲೆನಾಡು ಭಾಗದಲ್ಲಿ ಅಡಿಕೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ಇವಾಗೆಲ್ಲ ಒಂಬಾಳೆ ಬಂದಿದೆ, ಮುಂದೆ ಫಸಲಿಗೆ ಬರಬಹುದು ಅಂತ ಅನಿಸ್ತಾ ಇದೆ. ಗೊಬ್ಬರ ಇದೆಲ್ಲ ಯಾವ ಟೈಮಲ್ಲಿ ಕೊಡ್ತೀರಾ ಮತ್ತೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ? ಗೊಬ್ಬರ ಎಲ್ಲ ಒಂದು 200 ಗ್ರಾಮ್ ನಾವು ಹಾಕ್ತಾ ಇದೀವಿ. ಒಂದು 3 ಟೈಮ್ ಗೊಬ್ಬರ ಕೊಡ್ತೀವಿ. 1 ಟೈಮು ನೀರೆಲ್ಲ ಹೊಡೆದಾದ್ಮೇಲೆ ಬ್ಲಾಸಮ್ ಆಗುತ್ತೆ. ಬ್ಲಾಸಮ್ ಆಗೋ ಟೈಮಲ್ಲಿ 1 ರೌಂಡ್ ಗೊಬ್ಬರ ಹಾಕೊಂಡು 2nd ರೌಂಡ್ ನೀರು ಹೊಡಿತೀವಿ. ನೀರೆಲ್ಲ ಹೊಡೆದಾದ್ಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ. ಮಳೆ ಸ್ಟಾರ್ಟ್ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಗೊಬ್ಬರ ಹಾಕೊಂಡು ಮಳೆ ಎಲ್ಲ ಸ್ಟಾರ್ಟ್ ಆಗಿ ಎಲ್ಲ ಆದಮೇಲೆ ಮತ್ತೆ ಆಗಸ್ಟ್ ಟೈಮಲ್ಲಿ ಇನ್ನೊಂದು ಟೈಮ್ ಗೊಬ್ಬರ ಕೊಡ್ತೀವಿ. 3 ಟೈಮ್ ಗೊಬ್ಬರ ಕೊಡ್ತೀವಿ, ಗೊಬ್ಬರ ಅಷ್ಟೇ ನಿಲ್ಲಿಸ್ತೀವಿ. ಆಮೇಲೆ ದನಿಂಗ್ ಗೊಬ್ಬರ ಹಾಕ್ತೀವಿ. ಜೂನ್ ಟೈಮಲ್ಲಿ ದನಿಂಗ್ ಗೊಬ್ಬರ ಎಲ್ಲನೂ ಹಾಕ್ಬಿಡ್ತೀವಿ. ದನಕರುಗಳನ್ನು ಸಾಕೊಂಡಿದ್ದೀರಾ? ದನಕರುಗಳನ್ನ ಸಾಕ್ತಾ ಇಲ್ಲ, ನಾನು ಅಗ್ರಿಕಲ್ಚರ್ ಮಾಡ್ಕೊಂಡು ಮತ್ತೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀನಲ್ವಾ, ಹಾಗಾಗಿ ಹೊರಗಡೆ ಹೋಗ್ತೀನಿ ನಾನು. ಅಪ್ಪ ಅಮ್ಮ ತೋಟಕ್ಕೆ ಹೋಗ್ತಾರೆ, ಹಾಗಾಗಿ ದನಕರುಗಳನ್ನ ಸಾಕೊಂಡಿಲ್ಲ. ಯಾಕೆಂದ್ರೆ ಗದ್ದೆಗಳನ್ನ ತೋಟನೇ ಮಾಡ್ಬಿಟ್ಟಿದೀವಿ, ಹಾಗಾಗಿ ಬೇಡ ಅಂತ ದನಕರುಗಳನ್ನ ಸಾಕ್ತಾ ಇಲ್ಲ. ದನಕರುಗಳದ್ದು ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ ಅಂತ ಹೇಳಿದ್ರಿ, ಹೆಂಗೆ ತರ್ತೀರಾ, ಎಲ್ಲಿ ತರ್ತೀರಾ? ಅದನ್ನ ಹೊರಗಡೆಯಿಂದ ಪರ್ಚೇಸ್ ಮಾಡ್ತೀವಿ, ಊರವ್ರು ಯಾರು ಕೊಡೋರಿದ ತಗೊಳ್ತೀವಿ. ಇವಾಗೆಲ್ಲ 5,000 ರೂಪಾಯಿಗೆಲ್ಲ ಒಂದು ಟ್ರ್ಯಾಕ್ಟರ್ ಗೊಬ್ಬರ ಕೊಡ್ತಾರೆ, ಒಂದೆರಡು ಟ್ರ್ಯಾಕ್ಟರ್ ಗೊಬ್ಬರ ತಗೊಂಡು ಎಲ್ಲ ಕಡೆ ಹಾಕ್ಬಿಡ್ತೀವಿ. ಮೊದ್ಲಿಂದಲೂ ದನಕರುಗಳನ್ನ ಸಾಕ್ತಾ ಇಲ್ವಾ? ಮೊದ್ಲು ಸಾಕ್ತಾ ಇದ್ರೆ ಇಲ್ಲ, ಮೊದ್ಲೆಲ್ಲ ಸಾಕ್ತಾ ಇದ್ವಿ. ಗದ್ದೆನೂ ಇತ್ತು, ಒಂದು 2 ಎಕರೆ ಗದ್ದೆ ಇತ್ತು. ಆ 2 ಎಕರೆ ಗದ್ದೆ ಕೂಡ ಈಗ ಅಡಿಕೆ ಮತ್ತು ಕಾಫಿ ಹಾಕಿದ್ದೀವಿ. ಆವಾಗೆಲ್ಲ ಗದ್ದೆ ಮಾಡ್ಬೇಕಾದ್ರೆ ಭತ್ತ ಎಲ್ಲ ಬೆಳ್ಕೊಂಡು ದನಿಗೆಲ್ಲ ಹುಲ್ಲಾಗೋದು, ಇವಾಗೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಬೇಡ, ಎಲ್ಲಾನು ಪರ್ಚೇಸ್ ಮಾಡ್ಬೇಕು. ಅವಾಗ ಹುಲ್ಲು ಪರ್ಚೇಸ್ ಮಾಡ್ಬೇಕಾಗುತ್ತೆ, ದನಕರುಗಳನ್ನು ನೋಡ್ಕೋಬೇಕು. ಈಗ ಜಾಗ ಇಲ್ಲ, ಬೇರೆ ಕಡೆ ಜಾಗ ಕಟ್ಟಕ್ಕೆ ಎಲ್ಲರೂ ಅದೇ ತರ ಮಾಡಿರ್ತಾರೆ. ಎಲ್ಲ ಕೃಷಿ ಮಾಡಿದಾಗ ಮತ್ತೆ ಬೇರೆ ಕಡೆ ಕಟ್ಟಿ ದನಗಳು ಹೊರ್ಕೊಂಡು ಹೋದ್ರೆ ಬೈತಾರೆ, ಅವೆಲ್ಲ ತೊಂದರೆಗಳೇ ಬೇಡ ಅಂತ ಹೇಳಿ ದನಕರುಗಳನ್ನು ಸಾಕ್ತಾ ಇಲ್ಲ ಇವಾಗ. ಈ ಎಲೆಕ್ಟ್ರಿಷಿಯನ್ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಎಲೆಕ್ಟ್ರಿಷಿಯನ್ ಕೆಲಸ ಶುರು ಮಾಡಿ ನಾನು 8 ವರ್ಷ ಆಯ್ತು, ಅವಾಗಲಿಂದಲೂ ಇದೇ ಕೆಲಸ ಮಾಡ್ಕೊಂಡಿದ್ದೀವಿ. ಏನೇನು ಕೆಲಸ ಮಾಡ್ತಾರೆ ಎಲೆಕ್ಟ್ರಿಷಿಯನ್ ಕೆಲಸ ಅಂತ ಅಂತಂದ್ರೆ? ಎಲೆಕ್ಟ್ರಿಷಿಯನ್ ಕೆಲಸ ಅಂದ್ರೆ ಮನೆ ವೈರಿಂಗ್ ಎಲ್ಲ ಮಾಡ್ತೀವಿ, ಮತ್ತೆ ಬೋರಲ್ ಇಳಿಸ್ತೀವಿ, ಮತ್ತೆ ತೋಟಕ್ಕೆಲ್ಲ ಸ್ಪ್ರಿಂಕ್ಲರಿಗೆ ಪಾಯಿಂಟ್ಗಳು ಮಾಡ್ಕೊಡ್ತೀವಿ, ಬೋರಲ್ದು ಸ್ಟಾರ್ಟರ್ ರಿಪೇರಿ ಮಾಡ್ತೀವಿ, ಮೋಟರ್ ಏನಾದ್ರು ಕೆಟ್ಟೋಗಿದ್ರೆ ರೆಡಿ ಮಾಡಿಸ್ಕೊ ಬಂದು ಕೊಡ್ತೀವಿ. ಎಲ್ಲಿ ಕಲ್ತ್ರಿ ಈ ಕೆಲಸನ? ನಾನು ಹಾಸನಲ್ಲಿ ITI ಮಾಡಿದ್ದು, ಅಲ್ಲಿ ITI ಮಾಡಿ ಕಲ್ತ್ಕೊಂಡೆ. ಆಮೇಲೆ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲೆಲ್ಲ ಕೆಲಸ ಎಲ್ಲ ಮಾಡಿ ಅಲ್ಲಿ ಮಾಡಿದ್ದು ಕಂಪ್ನಿ ವೈಸು. ಅಲ್ಲಿ ಕಂಪ್ನಿ ವೈಸ್ ಅಂದಮೇಲೆ ಟೆಂಪ್ರವರಿ ತಗೊಳ್ತಾರೆ, ಅವಾಗ ಅವಾಗ ಬೇರೆ ಕಂಪ್ನಿ ಚೇಂಜ್ ಮಾಡೋ ಬದಲು ನಾನು ಕಲ್ತಿರೋದನ್ನೇ ಮಾಡಿಕೊಂಡು ನಮ್ಮ ಕೃಷಿನೇ ಮಾಡ್ಕೊಂಡು ಹೋಗೋಣ ಅಂತ ಬೆಂಗಳೂರು ಬಿಟ್ಟು ಬಂದೆ. ಬೆಂಗಳೂರು ಬಿಟ್ಟು ಬಂದ ಮೇಲೆ ಇದೇ ಕೆಲಸ ಕಂಟಿನ್ಯೂ ಮಾಡ್ಕೊಂಡು ಕೃಷಿನೂ ಮಾಡ್ಕೊಂಡು, ಜೊತೆಗೆ ಈಗ ಕೃಷಿ ಅಂದರೆ ವರ್ಷ ಪೂರ್ತಿ ಕೃಷಿ ಮಾಡೋಕ್ಕಾಗಲ್ಲ, ಬೇರೆ ಟೈಮಲ್ಲಿ ನಮ್ಮ ಎಲೆಕ್ಟ್ರಿಷಿಯನ್ ಕೆಲಸನ ಮಾಡ್ಕೊಂಡ್ರೆ ಸ್ವಲ್ಪ ದುಡ್ಡಾಗುತ್ತೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಏನಾರು ಒಂದು ದುಡ್ಡಾಗಬೇಕು ಅಂದರೆ ಇದೇ ಥರ ಮಾಡಿದರೆ ಒಳ್ಳೆಯದು ಅಂದ್ಕೊಂಡು ಈ ಥರ ಕೆಲಸ ಮಾಡ್ತಾ ಇದ್ದೀನಿ. ಈಗ ಎಲೆಕ್ಟ್ರಿಷಿಯನ್ ಕೆಲಸ ಅಂತ ಅಂದಾಗ ಬೋರ್ವೆಲ್ಗಳಿಗೆ ಏನು ವಿದ್ಯುತ್ ಸಂಪರ್ಕ ಇರುತ್ತೋ ಈ ಕೆಲಸನೂ ಕೂಡ ಎಲ್ಲ ಅದನ್ನು ಮಾಡ್ತೀರಾ? ವಿದ್ಯುತ್ ಸಂಪರ್ಕ ಕೆಲಸ ನಾವು ಮಾಡ್ಕೊಡ್ತೀವಿ. ಅಂದ್ರೆ ಲೈಸೆನ್ಸ್ ಮಾಡಿಸ್ಕೊಂಡಿಲ್ಲ, ಬೇರೆ ಕೆಲಸ ಮಾಡಿಸಿ ಕೆಲಸ ಮಾಡಿಸ್ಕೊಡ್ತೀವಿ. ಈಗ ಬೇರೆ ಎಲ್ಲ ಕೆಲಸಗಳನ್ನ ನಾವು ಮಾಡ್ಕೊಡ್ತೀವಿ. ಸ್ಟಾರ್ಟರಿಂದ ಇದು ಸ್ಟಾರ್ಟರ್ ಬೋರ್ಡ್ಗಳು, ಬೋರಲ್ ಪಂಪು, ಬೋರಲ್ ಆದ್ರೆ ಬೋರಲ್ನ ಇಳಿಸ್ಕೊಡಕ್ಕೆ ಗಾಡಿ ಕರೆಸಿ ಮಾಡಿಸ್ಕೊಡ್ತೀವಿ. ಈಗ ಇಲ್ಲ ಎಚ್ ಡಿ ಬಿ ಪೈಪ್ ಅಂದ್ರೆ ಎಚ್ ಡಿ ಬಿ ಪೈಪ್ ತರಿಸಿ ಮೋಟರ್ ನಿಲ್ಸ್ಕೊಡ್ತೀವಿ. 250 ಅಡಿ ಒಳಗಾದ್ರೆ ಎಚ್ ಡಿ ಬಿ ಪೈಪ್ ಹಾಕ್ಬೋದು, ಅದರಿಂದ ಮೇಲೆ ಆದ್ರೆ ಜಿ ಎ ಪೈಪ್ಗಳು ಹಾಕ್ಬೇಕು. ಅದು ಲೋಡ್ ತಡೆಯಲ್ಲ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ತರ ಕೆಲಸಗಳು ಮಾಡ್ತೀವಿ. ಸಾಮಾನ್ಯವಾಗಿ ಈ ಒಂದು ಬೋರ್ವೆಲ್ಗಳ ವಿದ್ಯುತ್ ಸಂಪರ್ಕದಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಏನು ಕಾರಣಗಳಿರುತ್ತೆ? ಈಗ ವಿದ್ಯುತ್ ಸಂಪರ್ಕ ಅಂದ್ರೆ ವೋಲ್ಟೇಜ್ ಕಡಿಮೆ ಆಗುತ್ತೆ, ವೋಲ್ಟೇಜ್ ಕಡಿಮೆ ಆದಾಗ ಮೋಟರ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದ್ಸಲಿ ಸಿಂಗಲ್ ಫೇಸ್ ಇರುತ್ತೆ, ಸಿಂಗಲ್ ಫೇಸ್ ಇದ್ದಾಗ ಸಿಂಗಲ್ ಫೇಸ್ ಸ್ಟಾರ್ಟ್ ಇದ್ರೂ ಕೂಡ ಪ್ರಿವೆಂಟರ್ ಇರುತ್ತೆ, ಪ್ರಿವೆಂಟರ್ ಇದ್ರೂ ಕೂಡ ಏನಾಗುತ್ತೆ ಫ್ಯೂಸ್ ಆಗುತ್ತೆ, ಇಲ್ಲ ಮೋಟರ್ಗೆ ಪ್ರಾಬ್ಲಮ್ ಆಗುತ್ತೆ, ಪದೇ ಪದೇ ಹೋಗಿ ಆನ್ ಮಾಡ್ತಾರೆ. ಈಗೆಲ್ಲ ಮೊಬೈಲ್ ಸ್ಟಾರ್ಟರ್ ಬಂದಿದೆ, ಮೊಬೈಲ್ ಸ್ಟಾರ್ಟರ್ ಅಲ್ಲಿ ಏನಪ್ಪಾ ಅಂದ್ರೆ ಫೀಡ್ಬ್ಯಾಕ್ ತೋರಿಸ್ಬಿಡುತ್ತೆ, ಕರೆಂಟ್ ಇಲ್ಲ, ಒಂದ್ ಲೈನ್ ಕರೆಂಟ್ ಇಲ್ಲ ಅಂತ. ಮನೆಯಲ್ಲೇ ಕೂತ್ಕೊಂಡು ಆನ್ ಮಾಡಬಹುದು, ಕರೆಂಟ್ ಹೋದ್ರೆ ಕರೆಂಟ್ ಹೋಯ್ತು ಅಂತ ಮೆಸೇಜ್ ಬರುತ್ತೆ, ಕರೆಂಟ್ ಬಂದ್ರೆ ಕರೆಂಟ್ ಬಂತು ಅಂತ ಮೆಸೇಜ್ ಬರುತ್ತೆ. ಮತ್ತೆ ಮೊಬೈಲ್ ಅಲ್ಲಿ ಮನೇಲಿ ಕೂತ್ಕೊಂಡೆ ಆನ್ ಮಾಡಬಹುದು, ಎಲ್ಲಿ ಬೇಕಾದ್ರು ಕೂತ್ಕೊಂಡು ಆನ್ ಮಾಡಬಹುದು. ಅದಕ್ಕೆ ಆ್ಯಪ್ ಕೂಡ ಬಂದಿದೆ, ಆ ಆ್ಯಪ್ ಹಾಕೊಂಡ್ರೆ ಮನೇಲಿ ಕೂತ್ಕೊಂಡು ಎಷ್ಟು ಗಂಟೆ ಅಲ್ಲಿ ನೀರು ಹೊಡಿಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಅವರು, ಈಗ 2 ಗಂಟೆ ನೀರು ಹೊಡಿಬೇಕು, ಮಧ್ಯದಲ್ಲಿ ಕರೆಂಟ್ 1/2 ಗಂಟೆ ಹೋಗಿ ಬಂತು ಅಂದ್ರೆ ಆ 1/2 ಗಂಟೆನ ಮುಂದಕ್ಕೆ ಹಾಕೊಂಡು ಅದು ಅದ್ರ ಕೆಲಸನ ಅದ್ ಮಾಡುತ್ತೆ. 2 ಗಂಟೆ ಟೈಮು ಅಲ್ಲಿ ಎಷ್ಟು ಸರ್ಫೇಸ್ ನೀರು ಬೀಳಬೇಕು ಅಷ್ಟು ಕರೆಕ್ಟ್ ಆಗಿ ಬೀಳುತ್ತೆ, ಆ ರೀತಿನೂ ಮಾಡ್ಕೋಬಹುದು. ಆ ತರದನ್ನ ಎಷ್ಟು ಜನ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಇವಾಗ ಈ ಭಾಗದಲ್ಲಿ? ಎಲ್ಲರೂ ಅದೇ ತರ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಪೀಕ್ ಎಲ್ಲ ಎತ್ತರ ಜಾಗದಲ್ಲಿ ಇರುತ್ತೆ, ಕೆರೆ ತಗ್ಗಲ್ ಇರುತ್ತಲ್ವಾ, ಹಾಗಾಗಿ ಏನ್ ಮಾಡ್ತಾರೆ ಕೆರೆ ಹತ್ರಕ್ಕೂ ಅಲ್ಲಿಗೂ ಮೇಕೋ ಕೆಳಕ್ಕೂ ಓಡಾಡ್ತಾ ಇರ್ಬೇಕು. ಇವಾಗ ಒಬ್ರು ಲೇಬರೇ ಬೇಕಾಗಲ್ಲ, ಪೈಪ್ ನಾವೇ ಜೋಡಿಸ್ಬೋದು, 4 ಪೈಪ್ 5 ಪೈಪ್ ಜೋಡಿಸ್ಕೊಬಿಟ್ರೆ ಫೋನ್ ಮಾಡಿದ್ರೆ ಸಾಕು, ಮೋಟರ್ ಆನ್ ಆಗುತ್ತೆ. ಇವಾಗ ಅಕಸ್ಮಾತ್ ಪೈಪ್ ಕಳ್ಕೊತಾರೆ, ಆಫ್ ಮಾಡ್ಬೇಕು ಅಂದ್ರೆ ಮತ್ತೆ ಅದಕ್ಕೆ ಕಾಲ್ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ, ಅವಾಗ ಪ್ರಾಬ್ಲಮ್ ಜಾಸ್ತಿ ಬರಲ್ಲ, ಲೇಬರ್ ಕಡಿಮೆ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ನಾವು ಮೊಬೈಲ್ ರೀಚಾರ್ಜ್ ಮಾಡ್ಕೊಂಡು ಅದಕ್ಕೂ ರೀಚಾರ್ಜ್ ಮಾಡಿದ್ರೆ ಈಗ ಆನ್ ಆಗಿರುತ್ತೆ, ಏನಾರ ಪ್ರಾಬ್ಲಮ್ ಆಯ್ತು, ಜೆಟ್ ಕರೆಕ್ಟ್ ಆಗಿ ನೀರು ಬೀಳ್ತಾ ಇಲ್ಲ, ಆಗ ಆಫ್ ಮಾಡ್ಬೇಕು ಅಂದ್ರೆ ಮತ್ತೆ ಕೆರೆ ಹತ್ರ ಹೋಗ್ಬೇಕು, ಕೆರೆಗೂ ಅಲ್ಲಿಗೂ ತುಂಬಾ ದೂರ ಇರುತ್ತೆ. ಈಗ ಮೊಬೈಲ್ ಸ್ಟಾರ್ಟ್ ಹಾಕೊಂಡ್ರೆ ಅಲ್ಲೇ ಫೋನ್ ಮಾಡಿದ ತಕ್ಷಣ ಆಫ್ ಆಗುತ್ತೆ, ಆ ಜೆಟ್ಟಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಮತ್ತೆ ಆನ್ ಮಾಡಿದ್ರೆ ಸರಿ ಹೋಗುತ್ತೆ. ಈ ಮೊಬೈಲ್ ಸ್ಟಾರ್ಟರ್ ಇವೆಲ್ಲ ದುಬಾರಿ ಆಗುತ್ತಾ ಹೇಗೆ? ಇಲ್ಲ, ಅದು ಒಂದು 4,000 ಆಗುತ್ತೆ ಮೊಬೈಲ್ ಸ್ಟಾರ್ಟರ್, ಯಾವ ಇದಕ್ಕೆ ಬೇಕಾದ್ರೂ ಹಾಕೋಬಹುದು. L&T ಯೂಸ್ ಮಾಡಿದ್ರೆ 4,000 ಆಗುತ್ತೆ, ಬೇರೆದೆಲ್ಲ SS ಗೋಲ್ಡ್ ಅಲ್ಲ ಅಂತ ಬರುತ್ತೆ, SS ಗೋಲ್ಡ್ ಗೆಲ್ಲ ರೆಡಿ ಅದಕ್ಕಾಗಿ ರೆಡಿಯಾಗಿ ಡೈರೆಕ್ಟ್ ಆಗಿ ಬರುತ್ತೆ, ಅದೆಲ್ಲ ಒಂದ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಮತ್ತೆ ರಿಪೇರಿ ಎಲ್ಲ ಇಲ್ಲೆಲ್ಲ ಆಗಲ್ಲ, ಚಂದ್ರಪಟ್ಟಣ ಆಗೆಲ್ಲ ಆ ಕಡೆ ಹೋಗ್ಬೇಕು. ಇಲ್ಲಿ ಚಂದ್ರಪಟ್ಟಣ ಹೋಗ್ಬೇಕು ಅಂದ್ರೆ ನಾವು ಒಂದಿನ ಅದಕ್ಕಾಗಿ ವೇಸ್ಟ್ ಆಗಿ ಹೋಗ್ಬಿಡುತ್ತೆ, ಅದೆಲ್ಲ ಫುಲ್ ಮದರ್ ಬೋರ್ಡ್ ಇರುತ್ತೆ. ಬೇರೆವೆಲ್ಲ ಸ್ಟಾರ್ಟರ್ಗಳಲ್ಲಿ ರಿಲೇ ಇರುತ್ತೆ, ಕಾಯಿಲ್ಗಳಿರ್ತವೆ, ಕಾಯಿಲ್ಗಳ ಚೇಂಜ್ ಮಾಡ್ಕೋಬಹುದು, ಇಲ್ಲಿ ನಮ್ಮ ಹತ್ರನೇ ಸಿಗುತ್ತೆ. ಈಗ ಮದರ್ ಬೋರ್ಡ್ ಅಂದ್ರೆ ಮದರ್ ಬೋರ್ಡ್ ಚೇಂಜ್ ಮಾಡ್ಬೇಕು ಅಂದ್ರೆ ಮದರ್ ಬೋರ್ಡ್ ನಾವು ತಂದಿಟ್ಕೊಂಡಿರಲ್ಲ. ಈಗ ಈ ಭಾಗದಲ್ಲಿ ಎಲ್ಲ ನಾನ್ ಮಾಡಿರೋ ಪ್ರಕಾರ ಎಲ್ಲ ಒಂದೇ ತರ ಸ್ಟಾರ್ಟರ್ಗಳು ಹಾಕ್ಸಿದೀವಿ, ಈಗ ಅದ್ರ ಐಟಮ್ಸ್ಗಳೆಲ್ಲ ನಾವು ತಂದಿಟ್ಕೊಂಡಿರ್ತೀವಿ ಸ್ಪೇರ್ಗಳನ್ನ, ಏನಾರ ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ ಸಾಲ್ವ್ ಮಾಡ್ಬೋದು. ಈಗ ಬೇರೆ ಬೇರೆ ತಂದ್ಕೊಂಡ್ರೆ ಬೆಂಗಳೂರಿಂದ ಸಿಗುತ್ತೆ ಅಂತ ತಂದ್ಕೊಳ್ತಾರೆ, ಬೇರೆ ಬೇರೆ ತಂದಾಗ ಏನಾಗುತ್ತೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಇವತ್ತು ಬ್ಲಾಸಮ್ಮಿಗೆ ನೀರು ಹೊಡಿಬೇಕಾಗಿರುತ್ತೆ, ಕರೆಂಟ್ ಇರುತ್ತೆ, ಸ್ಟಾರ್ಟರ್ ಕೆಟ್ಟೋಗ್ಬಿಡುತ್ತೆ. ಅವಾಗ ಅದನ್ನ ಸ್ಟಾರ್ಟರ್ನ ಅವ್ರು ಮತ್ತೆ ಕಳಿಸಿ ಅಲ್ಲಿ ಬೆಂಗಳೂರು ರೆಡಿ ಮಾಡಿಸಿತಾರೆ, ಅವತ್ತಿಗೆ 2 ದಿನ ಬೇಕು, ಅವಾಗ ತುಂಬಾ ಪ್ರಾಬ್ಲಮ್ಗಳಾಗುತ್ತೆ. ಹಂಗಾಗಿ ಇಲ್ಲಿ ಏನಿದೆ ಅದನ್ನ ನಾವು ತಗೊಂಡು ಅದಕ್ಕಾಗಂತದನ್ನ ಮಾತ್ರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮನೆಯಲ್ಲಿ ಏನು ವಿದ್ಯುತ್ ಸಂಪರ್ಕ ಇರುತ್ತೋ ಇದರ ಕೆಲಸಗಳನ್ನು ಕೂಡ ಮಾಡ್ತಿರಲ್ವಾ? ಮನೆಗೂ ಮಾಡ್ಕೊಡ್ತೀವಿ, ಮನೆಗೂ ವೈರಿಂಗ್ ಎಲ್ಲ ಮಾಡ್ತೀವಿ, ಮತ್ತೆ ಮೋಟರ್ಗೆಲ್ಲ ಮಾಡ್ಕೊಡ್ತೀವಿ. ಸಾಮಾನ್ಯವಾಗಿ ಮನೆಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಏನ್ ಕಾರಣಗಳಿರುತ್ತೆ? ಮನೆಗಳ ಏನ್ ಸಮಸ್ಯೆ ಇರುತ್ತೆ ಅಂದ್ರೆ ಹಳೆ ಮನೆಗಳಾದ್ರೆ ಸರ್ಕ್ಯೂಟ್ಗಳನ್ನ ಬೇರೆ ಬೇರೆ ಮಾಡಿರಲ್ಲ. ಇವಾಗೆಲ್ಲ ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಗೀಜರ್ ಅಂತ ಬಂದಾಯ್ತು. ಮೊದ್ಲು ಏನ್ ಮಾಡ್ತಿದ್ರು, ಒಂದ್ ಲೈಟ್ ಕತ್ತಿದ್ರೆ ಸಾಕು, ಒಂದು ಚಾರ್ಜಿಂಗ್ ಪಾಯಿಂಟ್ ಇದ್ರೆ ಸಾಕು ಅಂತ ಬಿಡ್ತಾ ಇದ್ರು. ಅವಾಗ ಎರಡೇ ವೈರಲ್ಲಿ ಕರೆಂಟ್ ತಗೊಂಡೋಗಿ ಎಲ್ಲಾ ಕಡೆ ಕೊಡ್ತಾ ಇದ್ರು. ಇವಾಗ ಫ್ರಿಡ್ಜ್ ತಂದ್ವಿ, ವಾಷಿಂಗ್ ಮಿಷಿನ್ ತಂದ್ವಿ, ಗೀಜರ್ ತಂದ್ವಿ, ಅದೇ ಇದಕ್ಕೆ ಕೊಟ್ಟಾಗ ವೈರಿಗೆ ಲೋಡ್ ಜಾಸ್ತಿ ಬೀಳುತ್ತೆ, ಅವಾಗ ವೈರ್ ಸುಡುತ್ತೆ. ವೈರ್ ಎಲ್ಲಿ ಬೇಕಾದ್ರೂ ಸುಡ್ಬೋದು, ಎರಡೇ ವೈರು ಎಲ್ಲ ಕಡೆ ಹೋಗಿರುತ್ತೆ. ಆಗ ಒಂದೇ ಫ್ಯೂಸ್ಗಳಿರುತ್ತೆ, ಫ್ಯೂಸ್ಗಳು ಸುಟ್ಟಾಗುತ್ತೆ, MCBಗಳು ಹೋಗ್ತವೆ, ಒಂದೇ ಇದ್ದಾಗ ಹಂಗಾಗುತ್ತೆ. ಇವಾಗ ಏನ್ ಮಾಡ್ತೀವಿ, 2 ಬೆಡ್ರೂಮಿಗೆ 1 ಬಾತ್ರೂಮಿಗೆ 1 ಸರ್ಕ್ಯೂಟ್ ಮಾಡ್ತೀವಿ, ಏನಾರ ಪ್ರಾಬ್ಲಮ್ ಆದ್ರೆ ಅದು ಮಾತ್ರ ಪ್ರಾಬ್ಲಮ್ ಆಗಿರುತ್ತೆ, ಬೇರೆ ರೂಮ್ಗಳವೆಲ್ಲ ಆನಾಗೇ ಇರ್ತವೆ. ಕಣ್ಣಿಡಿಯೋಕ್ಕೂ ತುಂಬಾ ಸುಲಭ ಆಗುತ್ತೆ. ಈಗ ಇಂಥ ಭಾಗದಲ್ಲೇ ಹೋಗಿದೆ, ಆ ಲೈನ್ ಮಾತ್ರ ಹುಡುಕಿದ್ರೆ ಸಾಕು. ಈಗ ಹಳೆ ಮನೆ ಏನಾಗುತ್ತೆ, ಒಂದೇ ಸರ್ಕ್ಯೂಟ್ ಮಾಡ್ಬಿಟ್ಟು ಇಡೀ ಮನೆಗೆಲ್ಲ ಕನೆಕ್ಷನ್ ಕೊಟ್ರೆ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗಲ್ಲ, ಎಲ್ಲಾ ಕಡೆನು ಚೆಕ್ ಮಾಡ್ಬೇಕು, ತುಂಬಾ ಕಷ್ಟ ಆಗುತ್ತೆ ಅದು. ಹೀಗೆ ಮನೆಯಲ್ಲಿಯೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು ಬರುತ್ತೆ, ಅದನ್ನು ಕೂಡ ತಾವು ಪರಿಹಾರ ಮಾಡಿ ಕೊಡ್ತೀರಿ. ಈ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿ ಎಷ್ಟು, 8 ವರ್ಷ ಆಯ್ತಾ ಪ್ರಾರಂಭ ಮಾಡಿ? 8 ವರ್ಷ ಆಯ್ತು. ಈ ಭಾಗದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಜನ ಪರಿಚಯ ಆಗಿದೆ ಹಂಗಿದ್ರೆ ನಿಮ್ಗೆ? ಇವಾಗ ತುಂಬಾ ಪರಿಚಯ ಆಗಿದೆ, ಹೋಮ್ ಸ್ಟೇ ರೆಸಾರ್ಟ್ ಕಳೆದು ಎಲ್ಲ ನಾವೇ ಕೆಲಸ ಮಾಡ್ಕೊಡ್ತೀವಿ, ಎಲ್ಲ ತುಂಬಾ ಜನ ಪರಿಚಯ ಆಗಿದ್ದಾರೆ ಇವಾಗ. ಎಷ್ಟು ಹೋಮ್ಸ್ಟೇಗಳಿದಾವೆ ನಿಮ್ಮ ಭಾಗದಲ್ಲಿ? ನಮ್ಮ ಭಾಗದಲ್ಲಿ ತುಂಬಾ ಹೋಮ್ಸ್ಟೇಗಳಿದಾವೆ, ಅದು ಅಷ್ಟು ನಮಗೆ ಲೆಕ್ಕಕ್ಕೆ ಇಲ್ಲ. ಅಂದ್ರೆ ಇಲ್ಲಿ ನಿಯರ್ ನಾವು ಒಂದು 10 ಕಿಲೋಮೀಟರ್ ಸರೌಂಡಿಂಗು ಎಲ್ಲ ಕಡೆ ಓಡಾಡ್ತೀವಿ. ಆ ಸರೌಂಡಿಂಗ್ ಅಲ್ಲಿ ಒಂದು 15 ಹೋಮ್ಸ್ಟೇಗಳಿಗೆ ನಾನು ಹೋಗ್ತೀನಿ, ಒಂದು 3-4 ರೆಸಾರ್ಟ್ಗಳಿಗೆ ಹೋಗ್ತೀನಿ. ಅಲ್ಲಿ ಏನ್ ಸಮಸ್ಯೆ ಇದೆ ಅದಕ್ಕೆ ನಮಗೆ ಫೋನ್ ಮಾಡ್ತಾರೆ. ಈಗ ಎಲ್ಲ ಟೈಮಲ್ಲಿ ಅಗ್ರಿಕಲ್ಚರ್ ಕೆಲಸ ಇರಲ್ವಲ್ಲ, ಇದನ್ನು ಮಾಡ್ಕೋಬಹುದು, ಸೈಡ್ ಬಿಸ್ನೆಸ್ ಆಗುತ್ತೆ. ಹೀಗೆ ಉಪಕಸಬನ್ನ ಮಾಡೋದ್ರಿಂದ ಒಳ್ಳೆ ಸಂಪಾದನೆ ಮಾಡಬಹುದು ಅಂತೀರ? ಹಾ, ಮಾಡಬಹುದು. ಅಂದ್ರೆ ಒಬ್ರ ಜೊತೆಗೆ ಜನ ಇದ್ರೆ ಒಳ್ಳೇದು, ಅವಾಗ ಜೊತೆಗೆ ಜನ ಇಟ್ಕೊಂಡು ಮಾಡಕ್ ಹೋದ್ರೆ ಅಗ್ರಿಕಲ್ಚರ್ ಮಾಡಕ್ಕಾಗಲ್ಲ, ತುಂಬಾ ಹೊರೆಗಳಾಗುತ್ತೆ. ಈಗ ಇವತ್ತಿನ ಕಾಲದಲ್ಲಿ ಏನಂದ್ರೆ ಲೇಬರ್ಗಳು ಸಿಗಲ್ಲ. ಇವತ್ತು ನಾನು ಕೆಲಸ ವಹಿಸ್ಕೊತೀನಿ, ತುಂಬಾ ಜಾಸ್ತಿ ಕೆಲಸ ವಹಿಸ್ಕೊಂಡು ಒಬ್ಬ ಲೇಬರ್ ಬರ್ನಿಲ್ಲ ಅಂದ್ರೆ ಜಾಸ್ತಿ ಫೋನ್ ಮಾಡ್ತಾರೆ, ಮನೆ ಹತ್ರ ಹುಡುಕಿ ಬರ್ತಾರೆ, ಅವಾಗ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇವಾಗ ನಾನು ಒಬ್ಬನೇ ಮಾಡ್ತೀನಿ, ನನ್ಗೆ ಒಬ್ಬನಿಗೆ ಎಷ್ಟು ಮಾಡ್ಬೋದು ಅಷ್ಟು ಕೆಲಸ ನಾನು ವಹಿಸ್ಕೊಳ್ತೀನಿ, ಅಷ್ಟು ಮಾಡ್ಕೊಂಡು ಮಾತ್ರ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಅಂದ್ರೆ ಲೇಬರ್ ನಂಬಿಕೆ ಆಗಿ ನಮ್ ಜೊತೆ ಇದ್ರೆ ಪರವಾಗಿಲ್ಲ, ನಂಬಿಕೆ ಇಲ್ದಲೆ ಅವರು ಬಿಟ್ಟು ಹೋಗೋದು. ಇವಾಗ ನಾನು ಜಾಸ್ತಿ ಕೆಲಸ ವಹಿಸ್ಕೊಂಡು 1 ತಿಂಗಳಲ್ಲಿ ಮುಗಿಸ್ಕೊಡ್ಬೇಕು, ಎಲ್ಲ ಗೃಹ ಪ್ರವೇಶಕ್ಕೆ ಬರ್ತವೆ, ಇಲ್ಲ ನೀರು ಹೊಡೆಯೋ ಟೈಮಲ್ಲಿ ಮೋಟರ್ ಪ್ರಾಬ್ಲಮ್ಗಳಾಯ್ತವೆ, ಅವಾಗ ಫೋನ್ ಮೇಲೆ ಫೋನ್ ಮಾಡ್ತಾರೆ, ಅವಾಗ ಬೈಯೋಕ್ಕೂ ಉಂಟು, ಮನೆ ಹತ್ರ ಹುಡುಕ ಬರೋಕು ಉಂಟು. ಆ ಪ್ರಾಬ್ಲಮ್ಗಳು ಬೇಡ, ನಮಗೆ ಎಷ್ಟಾಗುತ್ತೆ ಅಷ್ಟು ಜನ ಸಂಪರ್ಕ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ಬೋದು. ಈಗ ದೊಡ್ಡ ಮನೆ ಕೆಲಸನ ವಹಿಸ್ಕೊಳ್ತೀವಿ, ಚಿಕ್ಕ ಪುಟ್ಟ ರಿಪೇರಿ ಇದ್ದಾಗ ಚಿಕ್ಕ ಪುಟ್ಟ ರಿಪೇರಿಗೆ ಬರಲ್ಲ, ಅವ್ನು ದೊಡ್ಡ ಮನೆ ಹತ್ರ ಮಾತ್ರ ಹೋಯ್ತಾನೆ ಹಂಗಂತಾರೆ. ಚಿಕ್ಕ ಪುಟ್ಟ ರಿಪೇರಿಗೆ ಹೋಯ್ತೀವಿ, ಏನೋ ಒಂದು ಸಣ್ಣ ಒಂದು ಫ್ಯೂಸಿಂದ ಏನೋ ಪ್ರಾಬ್ಲಮ್ ಆಗುತ್ತೆ, ಕೆಲವೊಬ್ರಿಗೆ ಗೊತ್ತೇ ಇರಲ್ಲ, ಅದನ್ನ ರೆಡಿ ಮಾಡೋಕೆ ಅಂತ ಹೋದಾಗ ಈ ದೊಡ್ಡ ಮನೆ ಕೆಲಸ ಬಾಕಿ ಆಗ್ಬಿಡುತ್ತೆ. ಅವಾಗ ಅವ್ರ ಮನೇಲಿ ಬೈತಾರೆ, ಇಷ್ಟು ದೊಡ್ಡ ಕೆಲಸ ಕೊಟ್ಟಿದ್ದೀವಿ ಕೆಲಸ ಮುಗಿಸ್ತಂಗಿಲ್ಲ ಅಂತ. ಅಂದ್ರೆ ಅವರು ಅದಕ್ಕಿಂತ ಮೊದಲು ಒಂದು ಫ್ಯೂಸ್ ರಿಪೇರಿ ಮಾಡಕ್ ಹೋದ್ರೆ ಅವ್ರ ಕೆಲಸ ಕೊಟ್ಟಿರ್ತಾರೆ, ಅವ್ರ ಮನೆಗೆ ಹೋಗಿಲ್ಲ, ನಾವು ದೊಡ್ಡ ಕೆಲಸ ಕೊಟ್ಟಿದ್ವಿ ಬರ್ನಿಲ್ಲ, ಇಂಥ ಕೆಲಸ ಹಾಳು ಮಾಡಿಬಿಟ್ರು, ನಾವು ಬೇರೆಯವರಿಗೆ ಕೊಡಬೇಕಾಗಿತ್ತು ಅಂತ ಅವ್ರಿಗೂ ನೆಗೆಟಿವ್ ಥಿಂಕಿಂಗ್ ಎಲ್ಲ ಬರುತ್ತೆ. ಈಗ ಈ ತರದ ಸಮಸ್ಯೆಗಳು ಕೂಡ ಈ ಒಂದು ವೃತ್ತಿಯಲ್ಲಿ ಇರುತ್ತೆ ಇರುತ್ತೆ ತುಂಬಾ ಇರುತ್ತೆ, ತುಂಬಾ ಹ್ಯಾಂಡಲ್ ಮಾಡ್ತಾ ಹೋಗ್ಬೇಕು, ಕಷ್ಟ ಇದೆ. ಹೀಗೆ ಉಪಕಸಬನ್ನ ಮಾಡೋದ್ರಿಂದ ನಿಮ್ಮ ಕೃಷಿ ಕೆಲಸಗಳಿಗೆ ಏನು ತೊಂದರೆ ಆಗೋದಿಲ್ವಾ? ಇಲ್ಲ, ಅಂದ್ರೆ ನಮ್ಮ ಮನೆಯಲ್ಲಿ 3 ಜನ ಕೆಲಸ ಮಾಡ್ತೀವಲ್ವಾ, ಅಪ್ಪ ಅಮ್ಮ ಮಾಡ್ತಾ ಇರ್ತಾರೆ, ನಾನು ಅದರಲ್ಲೂ ಕೆಲಸದಲ್ಲಿ ತೊಡಗ್ತೀನಿ. ಈಗ ಅವ್ರ ಕೈಲಿ ಬ್ರಷ್ ಕಟರ್ ಎಲ್ಲ ಹೊಡೆಯಕ್ಕಾಗಲ್ಲ, ಅವಾಗ ನಾನು ಮಾಡ್ಕೊಡ್ತೀನಿ. ರೋಲ್ ರೋಗಷ್ಟು ಅಂದ್ರೆ ತುಂಬಾ ದೊಡ್ಡ ಗಿಡಗಳಿರ್ತವೆ, ಅವಕ್ಕೆಲ್ಲ ಕಸಿ ಮಾಡುವಾಗೆಲ್ಲ ಹೆಲ್ಪ್ ಮಾಡ್ತೀನಿ. ಇನ್ನು ತೋಟದಲ್ಲಿ ಹಣ್ಣು ಕುಯ್ಯುವಾಗೆಲ್ಲ ಮೂಟೆ ಬರೋದು, ಜನಗಳು ಕರ್ಕೊಬರೋದು, ಕಳಿಸೋದು, ಅವಾಗೆಲ್ಲ ಸ್ವಲ್ಪ ರಜಾ ಹಾಕಬೇಕಾಗುತ್ತೆ. ವಾರದಲ್ಲಿ 2 ದಿನ ಆ ಕೆಲಸ ಮಾಡ್ಕೊಂಡ್ರೆ 4 ದಿನ ಈ ಕೆಲಸ ಮಾಡ್ಕೊಳ್ತೀವಿ, ಜೊತೆ ಜೊತೆಲಿ ಸೇರ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಟ್ಟಾರೆ ಗ್ರಾಮೀಣ ಭಾಗದಲ್ಲಿ ಹೀಗೆ ಕೃಷಿಯ ಜೊತೆಗೆ ಬೇರೆ ಏನಾದ್ರೂ ಒಂದು ಉಪವೃತ್ತಿಯನ್ನ ಮಾಡ್ಕೊಂಡು ಒಳ್ಳೆ ಬದುಕನ್ನ ಕಟ್ಕೋಬಹುದು ಅಂತೀರ? ಹಾ, ಕಟ್ಕೋಬಹುದು. ತುಂಬಾ ನಾನಂತೂ ಚೆನ್ನಾಗಿದ್ದೀನಿ, ಬೇರೆಯವರು ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಈಗ ಎಲ್ಲ ತುಂಬಾ ಜನಗಳು ಬೆಂಗಳೂರಿಂದ ಕೊರೋನಾ ಟೈಮಲ್ಲಿ ಮನೆಗೆ ಬಂದ್ರು, ಆ ಟೈಮಲ್ಲಿ ಬಂದಾಗ್ಲಿಂದಲೂ ತುಂಬಾ ಜನ ಮನೇಲೆ ಕೂತಿದ್ದಾರೆ, ಬರೀ ಕೃಷಿನೇ ನಂಬ್ಕೊಂಡು ಹೋದ್ರೆ ಮುಂದೆ ಬರೋದ್ ಕಷ್ಟ ಆಗುತ್ತೆ. ನಮಗೆ ದುಡ್ಡು ಬೇಕು ಅಂದ್ರೆ ನಾವೊಂದು ಯಾವ್ದಾರ ಒಂದು ಬಿಸ್ನೆಸ್ ಮಾಡ್ಲೇಬೇಕು, ಇದನ್ನೇ ಮಾಡ್ಬೇಕು ಅಂತ ಇಲ್ಲ, ಅವರಿಗೆ ಗೊತ್ತಿರೋದು ಅವ್ರಿಗೆ ಏನಿದೆ ಅದನ್ನ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಒಟ್ಟಾರೆ ಬದುಕು ಏನನ್ಸುತ್ತೆ ಸುಧಾಕರ್? ನನ್ನ ಲೈಫಲ್ಲಿ ನಾನು ಚೆನ್ನಾಗಿದ್ದೀನಿ, ಸುಖವಾಗಿದ್ದೀನಿ. ಅಂದ್ರೆ ನನ್ನ ಕೆಲಸ ನಾನು ಮಾಡ್ಕೊಂಡು, ನನ್ನ ವೃತ್ತಿ ಏನಿದೆ ಅದರ ಬಗ್ಗೆ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಈ ಕಡೆ ಕೃಷಿನೂ ಮಾಡ್ತಾ ಇದ್ದೀನಿ, ಈ ಕಡೆ ಎಲೆಕ್ಟ್ರಿಕ್ಕೂ ಮಾಡ್ತಾ ಇದ್ದೀನಿ ಅಂದಾಗ ನನ್ನ ಲೈಫನ್ನ ಓದಿದ್ದೇನು ಅದಕ್ಕೂ ಚೆನ್ನಾಗಿದ್ದೀನಿ, ಈ ಕಡೆ ಕೃಷಿನೂ ಮಾಡ್ಕೊಂಡಿದ್ದೀನಿ ಅನ್ನೋದು ನಂಗೆ ಹೆಮ್ಮೆ ಇದೆ. ಈಗ ಎಲ್ಲ ಹೊರಗಡೆ ನಾನು ಕೆಲಸ ಮಾಡ್ತಾ ಇದ್ದೆ, ಅಲ್ಲೇ ಇರಬೇಕಾಗಿತ್ತು, ಇಲ್ಲಿಗೆ ಯಾಕೆ ಬಂದೆ ಅಂತ ಏನಾದ್ರೂ ಅನ್ಸುತ್ತಾ ನಿಮಗೆ? ಹಂಗನ್ಸುತ್ತೆ ಒಂದೊಂದು ಟೈಮು, ಅಂದ್ರೆ ಈಗ ಕೃಷಿ ಇದೆ ಅದನ್ನ ಬಿಡಕ್ಕೂ ಆಗಲ್ಲ. ಈಗ ನನ್ನ ಕೈ ಕಸಬು ಮಾಡ್ಬೇಕಾದ್ರೆ ಲೈಫ್ ಅಲ್ಲಿ ಯಾವ ತರ ಬೇಕಾದ್ರೂ ಚೇಂಜ್ ಆಗ್ಬೋದು. ಇವಾಗ ಬೇರೆ ಕೆಳಗಡೆ ಕೆಲಸ ಮಾಡೋಕ್ಕಿಂತ ನನ್ನ ಕೈ ಕೆಳಗಡೆ ಬೇರೆ ಜನ ಇಟ್ಕೊಂಡು ನಾನು ಕೆಲಸ ಮಾಡಿಸ್ಬೋದು. ಇವತ್ತು ರಜಾ ಹಾಕ್ಬೇಕು ಅಂದ್ರೆ ನಾನು ರಜಾ ಹಾಕ್ಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಾನು ಕಂಪ್ನಿ ಸೈಡ್ ಕೆಲಸ ಮಾಡ್ತಿದ್ರೆ ಇವತ್ತು ರಜಾ ಮಾಡೋಕ್ಕಾಗಲ್ಲ, ಏನೇ ಒಂದು ಕಷ್ಟ ಅಂದ್ರೆ ಊರಿಗೆ ಬರೋಕ್ಕಾಗಲ್ಲ, ಯಾವುದೇ ಒಂದು ಫಂಕ್ಷನಿಗೆ ಹೋಗೋಕ್ಕಾಗಲ್ಲ. ಈಗ ಇದರಿಂದ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ನಾನು ನನ್ನ ಅಭಿಪ್ರಾಯ ಹೇಳ್ತೀನಿ. ತಂದೆ ತಾಯಿ ಏನಂತಾರೆ ಊರಿನಲ್ಲೇ ಇರೋದ್ರಿಂದ? ಅವರಿಂದಲೇ ನಾನು ಊರಿಗೆ ಬಾ ಅಂತ ಅವರೇ ಕರೆಸಿದ್ದು. ಅವರು ಒಬ್ರು ಹಾರ್ಟ್ ಪೇಷಂಟ್ ಇದ್ದಾರೆ ಅಂತ ಹೇಳಿ ಊರಿಗೆ ಬಂದ್ಬಿಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ ಅಂತ ಕರೆಸ್ಕೊಂಡ್ರು. ಈಗ ನಂಗನ್ಸುತ್ತೆ ಚೆನ್ನಾಗಿದ್ದೀನಿ ನಾನು ಊರ್ ಕಡೆ ಬಂದು, ಇದೇ ಒಳ್ಳೇದು. ಬೆಂಗಳೂರಲ್ಲಿ ಇದ್ದರೆ ಟೆಂಪ್ರವರಿ, ಒಂದು 20,000 ಸಂಬಳ ಕೊಡ್ತಿದ್ರು, ಇವಾಗ ಒಂದು 60,000 ರೂಪಾಯಿ ದುಡ್ಡು ಮಾಡ್ಕೊಡ್ತೀನಿ ನಾನು. ತಿಂಗಳಲ್ಲಿ ಒಂದು 50-60,000 ರೂಪಾಯಿ ದುಡ್ಡಾಗುತ್ತೆ. ಅಂದ್ರೆ ಸೀಸನ್ ಟೈಮು, ಒಂದು ಸೀಸನ್ ಇರುತ್ತೆ. ಈಗ ಅಕ್ಟೋಬರ್ ಇಂದ ಶುರುವಾದ್ರೆ ಮೇ ತಿಂಗಳವರೆಗೂ ಒಂದು ಸೀಸನ್ ಇರುತ್ತೆ. ಆಮೇಲೆ ಎಲ್ಲ ರಿಪೇರಿಗಳು ಬರ್ತವೆ. ಮೋಟರ್ ಅವಾಗ ಸ್ಟಾರ್ಟ್ ಮಾಡಲ್ಲ, ಕಡಿಮೆ ಚಿಕ್ಕ ಪುಟ್ಟ ಮೋಟರ್ಗಳು ಬರ್ತವೆ, ಲೈನ್ಗಳ ಕೆಲಸ ಇರ್ತವೆ, ಯಾವ್ದಾರ ವೈರ್ಗಳು ಪ್ರಾಬ್ಲಮ್ ಆಗಿರ್ತವೆ ಅಂತ ಮಾತ್ರ ಆಗ ರಿಪೇರಿಗಳಿರ್ತವೆ. ಅವಾಗ ಅವನ್ನ ಅಟೆಂಡ್ ಮಾಡ್ಕೊಳ್ತೀವಿ, ಬೇರೆ ಟೈಮಲ್ಲೆಲ್ಲ ಮನೆಯದು ಅವೆಲ್ಲ ಕೆಲಸ ಮಾಡ್ಕೊಂಡು ನಿಭಾಯಿಸ್ಕೋತೀವಿ. ಈಗ ಮೋಟರ್ ಎಲ್ಲ ಸುಟ್ಟೋಯ್ತು ಅಂತ ಅಂದ್ರೆ ಬೇರೆ ಕಡೆ ಮಾಡಿಸ್ತೀನಿ ಅಂದ್ರಲ್ಲ ಎಲ್ಲಿ ಮಾಡಿಸ್ತೀರಿ? ಶ್ರೀನಿವಾಸ ಅಂತ ತಗೊಳ್ತೀವಿ, ಇಲ್ಲಾಂದ್ರೆ ಸಕಲೇಶ್ಪುರ ತಗೊಂಡೋಗ್ತೀವಿ. ಮೋಟರ್ ರಿಪೇರಿ ಅವರೇ ತಗೊಂಡೋಗ್ತೀನಿ ಅಂದ್ರೆ ಅವ್ರ ಕೈಲೇ ಕೊಟ್ಬಿಡ್ತೀವಿ, ನಂಬಿಕೆ ಇದ್ರೆ ನಮ್ ಕೈಲಿ ತಗೊಂಡೋಯ್ತೀವಿ, ಇಲ್ಲ ನೀವೇ ತಗೊಂಡೋಗಿ ಮಾಡಿಸ್ಕೊ ಬನ್ನಿ ಅಂತ ಹೇಳ್ತೀವಿ. ಇವಾಗ ಎಲ್ಲರ ಮೇಲೂ ವೆಹಿಕಲ್ಸ್ ಇದೆ, ಆ ವೆಹಿಕಲ್ಸ್ ಅಲ್ಲಿ ತಗೊಂಡೋಗಿ ಮಾಡಿಸ್ಕೋಬರ್ತಾರೆ, ನಾವು ಆಮೇಲೆ ಇನ್ಸ್ಟಾಲ್ ಮಾಡ್ಬಿಟ್ಟು ಹಾಕ್ಕೊಡ್ತೀವಿ. ಈಗ ಒಂದು ನಂಬಿಕೆ ಬೇಕು, ಈಗ ಅಕಸ್ಮಾತ್ ನಾವೇ ಮಾಡಿಸ್ಕೋಬರ್ತೀವಿ, ಒಂದ್ ದಿನಕ್ಕೆನಾರ ಸುಟ್ಟೋಯ್ತು ಮತ್ತೆ ಏನೋ ವೋಲ್ಟೇಜ್ ಪ್ರಾಬ್ಲಮ್ ಇರ್ಬೋದು, ಹೇಳಕ್ ಬರಲ್ಲ. ಒಂದ್ ಇದಕ್ಕೆ ಮೋಟರ್ಗೆ ಇಷ್ಟು ಕೆಪಾಸಿಟಿ ಅಂತ ಇರುತ್ತೆ, ಆ ವೋಲ್ಟೇಜ್ ಕಡಿಮೆ ಆದಾಗ ಏನಾಗುತ್ತೆ, ಮೋಟರ್ ಸುಟ್ಟೋಗುತ್ತೆ. ನಮ್ದು ಪ್ರಾಬ್ಲಮ್ ಇರಲ್ಲ, ಮಾಡ್ದೊಂದು ಪ್ರಾಬ್ಲಮ್ ಇರಲ್ಲ, ಆಗ ಏನು ಮಾಡೋಕ್ಕಾಗಲ್ಲ. ಆಗ ನಮಗ್ ಬೈತಾರೆ, ಮಾಡಿಸ್ಕೊ ಬಂದೆ ಎರಡೇ ದಿನನೇ ಬರ್ನಿಲ್ಲ. ಆ ಪ್ರಾಬ್ಲಮ್ಗಳು ಕಡಿಮೆ ಮಾಡಬೇಕು ಅಂದ್ರೆ ಅವರಿಗೆ ವಹಿಸ್ಬಿಟ್ರೆ ಒಳ್ಳೇದು, ಅವ್ರು ಯಾವಾಗ ಮಾಡಿಸ್ಕೊ ಬಂದ್ಬಿಡ್ತಾರೆ. ಮೊದ್ಲೆಲ್ಲ ವೆಹಿಕಲ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಹೋಗಿ ಬಂದ್ಬಿಡಿ ಅನ್ನೋರು. ಇವಾಗ ಮೋಟರ್ ಎಲ್ಲ ಇಟ್ಟಿದ್ದಾರೆ ಅಂತ ಸ್ವಲ್ಪ ಜನ ಚೆನ್ನಾಗೇ ಇರ್ತಾರೆ, ಒಂದ್ ಬೈಕ್ ಆರ ಇದ್ದೇ ಇರುತ್ತೆ, ಒಂದ್ ಬೈಕಲ್ಲಿ ಮೋಟರ್ ತಗೊಂಡು ಹೋಗ್ಬೋದು. ಇವಾಗ ಮೋಟರ್ಗಳೆಲ್ಲ ತುಂಬಾ ಸ್ಲಿಮ್ ಆಗಿದೆ, ಮೋಟರ್ಗಳೆಲ್ಲ ಚೆನ್ನಾಗಿರುತ್ತೆ, ತಗೊಂಡು ಹೋಗಿ ರೆಡಿ ಮಾಡಿಸ್ಕೊ ಬಂದ್ಬಿಡ್ಬೋದು. ಒಂದಿನ ತಗೊಂಡು ಹೋದ್ರೆ ಇನ್ನೊಂದಿನ ತಗೊಂಡು ಬರ್ಬೋದು, ಒಂದೇ ದಿನಕ್ಕೆ ಮಾಡ್ಕೊಡಲ್ಲ ಎಲ್ಲೂ, ಆ ತರ ಇರುತ್ತೆ. ಈಗ ಈ ಮೋಟರ್ ರಿಪೇರಿ ಮಾಡೋದು ಯಾಕೆ ಕಲಿಲಿಲ್ಲ ನೀವು? ನಾ ಫಸ್ಟ್ ಏನ್ ಮಾಡಿದ್ದು, ಬೆಂಗಳೂರಿಗೆ ಹೋದ್ನಲ್ವಾ, ಅವಾಗ್ಲೇ ಕಲ್ತಿದ್ರೆ ಚೆನ್ನಾಗಿರೋದು ಅಂತ ಅನ್ಸ್ತಿರತ್ತೆ. ಅಂದ್ರೆ ಈ ಭಾಗದಲ್ಲಿ ಏನಾಯ್ತು, ಫಸ್ಟ್ ಎಲ್ಲ ಡೀಸೆಲ್ ಮೋಟರ್ಗಳು ಯೂಸ್ ಮಾಡ್ತಾ ಇದ್ರು, ಮಲೆನಾಡ್ ಭಾಗದಲ್ಲಿ ಡೀಸೆಲ್ ಮೋಟರ್ಗಳು. ಆಮೇಲೆ ಬರ್ತಾ ಬರ್ತಾ ಅಪ್ಡೇಟ್ ಆದ್ರು, ಅಪ್ಡೇಟ್ ಆದ್ಮೇಲೆ ಕರೆಂಟ್ ಮೋಟರ್ ಹಾಕೊಂಡ್ರೆ, ಈಗ ಮೊಬೈಲ್ ಸ್ಟಾರ್ಟರ್ ಹಾಕೊಂಡ್ರೆ ಏನಾಗುತ್ತೆ, ಬಡ್ಡೆಗೆ ಹೋಗೋದೇ ಇರಲ್ಲ, ಡೀಸೆಲ್ ತರೋದಿರಲ್ಲ, ಸ್ಟಾರ್ಟ್ ಮಾಡ್ಬೋದು ಆರಾಮಾಗಿ ಅಂತ ಜನಗಳು ಸ್ವಲ್ಪ ಅಪ್ಡೇಟ್ ಆಗಿ ಎಲ್ಲ ಕರೆಂಟ್ ಮೋಟರ್ಗಳು ಮಾಡ್ಕೊಂಡ್ರು. ಅವಾಗ ನಾನು ಆಮೇಲೆ ಹೋಗೋಣ ಅಂದ್ರೆ ಟ್ರೈನಿಂಗ್ ಹಿಂಗೆ ನಮ್ ಕೆಲ್ಸ ಆ ಕೆಲ್ಸ ಈ ಕೆಲ್ಸ ಅನ್ಕೊಂಡು ಬೇರೆ ಕಡೆ ಹೋಗಕ್ ಆಗ್ನೇ ಇಲ್ಲ, ಆಪ್ಷನ್ ಸಿಗ್ನಿಲ್ಲ, ಹಾಗಾಗಿ ವೈಂಡಿಂಗ್ ಕೆಲಸ ಕಲಿನೇ ಇಲ್ಲ. ಒಟ್ಟಾರೆ ಜೀವನ ಏನನ್ಸುತ್ತೆ ಸುಧಾಕರ್? ನನಗೆ ತೃಪ್ತಿಯಾಗಿ ನಾನು ಜೀವನ ಮಾಡ್ತಾ ಇದ್ದೀನಿ ಇವಾಗ, ಪರವಾಗಿಲ್ಲ. ನನ್ನ ಕೆಲಸದಲ್ಲಿ ನಾನು ಚೆನ್ನಾಗಿದ್ದೀನಿ, ಕೃಷಿನೂ ಮಾಡ್ಕೊಂಡಿದ್ದೀನಿ, ಈ ಕಡೆ ಎಲೆಕ್ಟ್ರಿಕ್ ಮಾಡ್ಕೊಂಡಿದ್ದೀನಿ, ಮುಂದೆ ಹಿಂಗೆ ಬೆಳಿತೀನಿ ಅಂತ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ, ನೋಡಬೇಕು. ಕೃಷಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನು ಮಾಡಬೇಕು ಅಂತ ಹೇಳಿ ಆಲೋಚನೆ ಇದೆ? ಈಗ ಅಡಿಕೆ ಬಂದಿದೆ, ಇನ್ನೊಂದು ಸ್ವಲ್ಪ ಅಡಿಕೆ ಹಾಕ್ಬೋದು, ಅದಕ್ಕೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಮೆಣಸು ಹಾಕಕ್ಕಾಗಲ್ಲ, ಅಡಿಕೆ ಗಂಟಲ್ಲ ಇವಾಗ ಮೆಣಸು ಹಾಕಿದ್ರೆ, ಯಾಕಂದ್ರೆ ಇನ್ನೊಂದು ಈಗ 10 ಒಳಗಡೆ ಇದೆ, ಅದಕ್ಕೆ ಮೆಣಸು ಅಂಟಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇನ್ನು ಮೆಣಸು ಹಾಕಿಲ್ಲ. ಮೆಣಸು ಹಾಕೊಂಡ್ರೆ ಮೆಣಸು ಬರುತ್ತೆ ಜೊತೆಗೆ, ಅವಾಗ ಕೃಷಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗುತ್ತೆ ಅಂತ ಅನಿಸ್ತಾ ಇದೆ. ಅದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆಲೋಚನೆ ಇದೆ ನಿಮಗೆ? ಹೌದು, ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಆಲೋಚನೆ ಇದೆ. ಇವಾಗ ಮೆಣಸೆಲ್ಲ ಚೆನ್ನಾಗಿ ಬರುತ್ತೆ, ಅಂದ್ರೆ ಮಳೆ ಜಾಸ್ತಿ ಆದ್ರೆ ಮೆಣಸನು ಹಾಳಾಗುತ್ತೆ. ಬೇರೆ ತರ ಔಷಧಿ ಹೊಡೆದ್ರು ಅಡಿಕೆ ಪ್ರಾಬ್ಲಮ್ ಆದ್ರೂ ಅದು ಕಷ್ಟ, ಹೇಳಕ್ ಬರಲ್ಲ, ನೋಡ್ಬೇಕು. ಅದನ್ನ ಮುಂದೆ ಯೋಚನೆ ಮಾಡಿ ಅದ್ರ ಬಗ್ಗೆ ಅನುಭವ ಇರೋನ ಕೇಳಿ ಮಾಡಬೇಕು ಅಂತ ನಂಗೆ ಅನಿಸ್ತಾ ಇದೆ. ಸುಧಾಕರ್, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು, ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದ? ನಮ್ಮ ದೂರವಾಣಿ ಸಂಖ್ಯೆ 7760720433ಗೆ ಕಾಲ್ ಮಾಡಬಹುದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 7760720433. ಒಳ್ಳೆದು ಸುಧಾಕರ್ ಅವರೇ, ಪೇಟೆ ಪಟ್ಟಣಗಳಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ರು ಕೂಡ ಆನಂತರದ ದಿವಸಗಳಲ್ಲಿ ವಾಪಸ್ಸು ತಮ್ಮ ಗ್ರಾಮಕ್ಕೆ ಬಂದು ಇಲ್ಲೇ ನೆಲೆಸಿ ಕೃಷಿಯ ಜೊತೆಗೆ ಒಂದು ಉಪಕಸಬನ್ನು ಕೂಡ ಮಾಡಿಕೊಂಡು ಒಳ್ಳೆ ಬದುಕನ್ನ ಕಟ್ಕೊಂಡು ನಮ್ಮ ಯುವ ಜನತೆಗೆ ಮಾದರಿಯಾಗಿದ್ದೀರಿ. ನಿಮ್ಮ ಕಾರ್ಯ ಹೀಗೆ ಮುಂದುವರೆಯಲಿ, ನಿಮ್ಮ ಕೃಷಿ ಬದುಕು ನಿಮ್ಮ ವೃತ್ತಿ ಬದುಕು ಎರಡೂ ಕೂಡ ಬೆಳವಣಿಗೆಯನ್ನ ಕಾಣಲಿ. ಅನುಭವಗಳನ್ನ ಮತ್ತೆ ವಿಚಾರಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕಾಫಿ ಹಾಗೂ ಅಡಿಕೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಾಡ್ಯ ಗ್ರಾಮದ ಕೃಷಿಕ HD ಸುಧಾಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮಿಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲಬಾವು ರೋಗದ ಲಕ್ಷಣಗಳು ಹಾಗೂ ಹತೋಟಿ ಕ್ರಮ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಹಾಲು ಪ್ರಕೃತಿ ನೀಡಿರುವ ಒಂದು ಶ್ರೇಷ್ಠ ವರದಾನ. ಇದು ಎಲ್ಲಾ ವಯಸ್ಸಿನವರು ಮತ್ತು ರೋಗಿಗಳು ಸೇವಿಸಬಹುದಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಸಂಪೂರ್ಣ ಆಹಾರ. ದೇವರ ಪೂಜೆಯಿಂದ ಮಜ್ಜಿಗೆ ತಯಾರಿಸುವವರೆಗೆ ಮಾನವನ ಪ್ರತಿಯೊಂದು ಕಾರ್ಯದಲ್ಲಿಯೂ ಹಾಲು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಆದ್ದರಿಂದ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವ ಕೇವಲ ಒಂದು ವಸ್ತುವಾಗಿ ನೋಡದೆ ಅದಕ್ಕೆ ತನ್ನದೇ ಆದ ಸ್ಥಾನಮಾನಗಳನ್ನು ನೀಡಬೇಕು.

ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಮುಖಾಂತರ ಅವರ ಏನು ಬ್ಯಾಂಕಿಗೆ ಹಣ ವರ್ಗಾವಣೆ ಆಗುತ್ತೆ. ನೇರವಾಗಿ ಯಾವುದೇ ಹಣದ ವಹಿವಾಟು ಇಲ್ಲಿ ನಡೆಯುವುದಿಲ್ಲ? ಇಲ್ಲ ಸರ್, ಖಂಡಿತ ಇಲ್ಲ. ಸರ್ಕಾರಿ ಯೋಜನೆಯಲ್ಲಿ ಈ ಒಂದು ಶುಂಠಿಯ ಖರೀದಿ ನಡೀತಾ ಇದೆ, ಏನು ಬೆಲೆ ನಿಗದಿಯಾಗಿದೆ? ಸರ್, ಕ್ವಿಂಟಾಲ್ಗೆ 2445 ರೂಪಾಯಿ ಅಂತೆ ಖರೀದಿ ಮಾಡಲಾಗುತ್ತೆ. ಪ್ರತಿ ಕ್ವಿಂಟಾಲ್ಗೆ 2445 ರೂಪಾಯಿ. ಇದರಲ್ಲಿ ಹೆಚ್ಚು ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಹೌದು ಸರ್, ಅಲ್ವಾ? ಇದೇ ನಿಗದಿತವಾದಂತಹ ಬೆಲೆಗೆ ಖರೀದಿಯನ್ನು ಮಾಡಲಾಗುತ್ತೆ. ಖರೀದಿ ಕೇಂದ್ರ ಎಲ್ಲಿಯವರೆಗೆ ಇರುತ್ತೆ? ಸರ್, 2 ಜುಲೈಯಿಂದ ಪ್ರಾರಂಭವಾಗಿ ಆ ತಿಂಗಳು 30 ಜುಲೈವರೆಗೆ ಖರೀದಿ ಕೇಂದ್ರ ಮತ್ತೆ ನೋಂದಣಿ ಎರಡು ಒಟ್ಟಿಗೆ ಚಾಲ್ತಿಯಲ್ಲಿರುತ್ತೆ. ಯಾವುದಾದ್ರೂ ಸಮಸ್ಯೆಗಳು ಉದ್ಭವಿಸ್ತು ಅಂತ ಹೇಳಿದ್ರೆ, ಖರೀದಿಯಲ್ಲಾಗಿರ್ಬಹುದು ಅಥವಾ ಮೂಲಭೂತ